ಆಕಾಶವಾಣಿ ಹೊಸಪೇಟೆ. ಗ್ರಾಮಾಂತರಂಗ. ರೈತ ಬಾಂಧವರೇ, ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ ಕರಡಿ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ನಮ್ಮ ಈ ದಿನದ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಒಬ್ಬ ಯುವ ರೈತರು, ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಬಸವರಾಜ ಕರಡಿ ಅಂತಕ್ಕಂಥವರು. ಇವರು ವಿಶೇಷವಾಗಿ ಹೂ ಕೃಷಿಯನ್ನು ಮಾಡ್ತಾಯಿದ್ದಾರೆ. ಇವು ಹೂ ಕೃಷಿಯಿಂದ ಒಂದಿಷ್ಟು ಆರ್ಥಿಕವಾಗಿ ಭದ್ರತೆ ಸಿಗ್ತದೆ, ಕೌಟುಂಬಿಕ ಸುಧಾರಣೆ ಆಗ್ತದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಬಸವರಾಜ ಕರಡಿ ಅವರೇ. ನಮಸ್ಕಾರ ಸರ್. ಬಸವರಾಜ್ ಅವರೇ, ನಿಮ್ಗೆ ಎಷ್ಟು ವರ್ಷ ವಯಸ್ಸು? ಒಂದು 29 ವಯಸ್ಸು. 29 ವರ್ಷ ವಯಸ್ಸು. ಹೌದು ಸರ್. ಓದಿದ್ರಿ ಶಾಲೆಗೆ? 9ನೇ ಕ್ಲಾಸ್ ಓದಿಬಿಟ್ಟಿನಿ ಸರ್. ನೀವು ಬಿಟ್ಬಿಟ್ರಿ ಅಂದರೆ ಏನು, ಕಲಿಕೆಯಲ್ಲಿ ಹಿಂದುಳಿದ್ರ ಅಥವಾ ಏನಾದರೂ? ಇಲ್ಲ, ಯಾವುದು ಒತ್ತಡಗಳಿತ್ತ ಹೇಗೆ? ಇಲ್ಲ ಸರ್, ಅದು ಒಂದು ನಮ್ಮ ಟೀಚರ್ ಇದೆ ಸರ್, 5ನೇ ಕ್ಲಾಸ್ ಪ್ರೈಮರಿಯಲ್ಲಿ. ಅವ್ರು ಟ್ರಾನ್ಸ್ಫರ್ ಆಗಿ ಹೋದ ತಕ್ಷಣ ರುದ್ರಮ್ ಟೀಚರ್ ಅಂತ ಹೇಳ್ರಿ. ಅದ ಮೇಲೆ ಆಸಕ್ತಿ ಕಮ್ಮಿ ಆಯ್ತು ರೀ. ಹಂಗಂದ್ರೆ ಹಂಗಂದ್ರೆ ಹೆಂಗ್ರಿ ನಿಮ್ಗೆ ನಿಮ್ಗೆ? ಅದು ಅವಾಗ ಒಂದು ಛಲ ಇತ್ತು ಸರ್, ಅವ್ರೇ ಕಲಿಸ್ಬೇಕು ನಮ್ಗೆ ಅನ್ನೋದು. ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ವಿ ನಾವು. ಬಟ್ ಮೆಚುರಿಟಿ ಅಷ್ಟೊಂದು ಮೈಂಡ್ ಇದಿದ್ದಿಲ್ಲ ರೀ. ಆದ್ರೂ ಮನೆಯಲ್ಲಿ ಹೇಳಿಲ್ವಾ? ಹೇಳಿದ್ರಿ ಸರ್, ಹೊಡೆದು ಬಿಡೋದೆಲ್ಲ ಮಾಡಿದ್ರಿ ಸರ್. ಆದರೂ ಓದಲಿಲ್ಲ? ಇಲ್ಲ, ಓದಿಲ್ಲ ಸರ್. 9ಕ್ಕೆ ಬಿಟ್ಬಿಡ್ರಿ. 9ಕ್ಕೆ ಹೋಗಿ ಅಂದ್ರೆ ಸರ್ ನಮ್ಗೆ ಬುಕ್ಸ್ ಎಲ್ಲ ಸಾಲಿಯಾಗಿ ಇರ್ತಿದ್ವು, ನಾವು ಹೊರಗಡೆ ಇರ್ತಿದ್ವಿ. ಸರಿ, ಈಗ ವ್ಯವಸಾಯದ ಕಡೆಗೆ ನಿಮ್ಗೆ ಒಲವು ಮೊದಲಿತ್ತ? ವ್ಯವಸಾಯದ ಕಡೆ ಇದ್ದಿಲ್ಲ ಸರ್. ಮನೆಯವರೆಲ್ಲ ಒತ್ತಾಯ ಬಡತನದಿಂದ ಹೋಗ್ತಿದ್ವಿ, ಕೈಲಿ ಆದಷ್ಟು ಮಾಡ್ತಿದ್ವಿ. ಮೊದಲ ಪೂರ್ತಿ ಬ್ಯಾಂಡ್ಲಿದ್ವಿ ಸರ್ ಊರಾಗ. ಭಾಳ ತಿರುಗಾಡ ಜಾಸ್ತಿ. ಈ ಮನೆಯಿಂದ ಸ್ವಲ್ಪ ಆರ್ಥಿಕ ಜಾಸ್ತಿ ಹಿಂದುಳ್ಕೊಂಬಿಟ್ವಿ. ಸಮಸ್ಯೆ ಜಾಸ್ತಿ ಆಯ್ತು, ಜಾಸ್ತಿ ಆಯ್ತು. ಇದು ಗುಂಪು ಲೋನ್ ತಗೊಂಡಿದ್ದು, ನಮ್ಮ ನಾವೇ ಅನುಭವಿಸ್ಬಿಟ್ವಿ ದುಡ್ಡಿನ ಪರಿಸ್ಥಿತಿ. ಆಮೇಲೆ ಧರ್ಮಸ್ಥಳದ ಸಂಘದ ಓಪನಿಂಗ್ ಆಯ್ತು ಸರ್. ಅವಾಗ ಅವ್ರು ತರಬೇತಿ ಕೊಟ್ಟು ನಮ್ಮ ಅವರ ಹೋಗಿದ್ರು ಸರ್. ಹಿಂಗೆ ತರಬೇತಿ ಕೊಟ್ಟರೆ ಗಿಲಾಡಿ ಹೂವಿನ ಚೆನ್ನಾಗೈತೆ ನೋಡು, ಕಾಮೂರ ಬಸಪ್ಪ ಅಂಕಲ್ ಕುಂಟೆ ಅವ್ರನ್ನ ನೋಡ್ಕೊ ಬಂದೇವು ಅಂತ ಹೇಳಿದ್ರು. ನಾವು ಹೋಗಿ ಒಂದು ಭೇಟಿ ಕೊಟ್ಟು ಬಂದಿದ್ವಿ. ಅವರು ನಮಗೆ ಭಾಳ ಆಪ್ತರು. ಹಂಗಾಗಿ ಅವ್ರಲ್ಲಿಂದ ಸಣ್ಣಕ್ಕೆ ಶುರು ಮಾಡ್ಕೊಂಡ್ವಿ ಸರ್. ಒಂದು 8-10 ಸಾಲ ಹಚ್ಚಿದ್ವಿ, ಚೆನ್ನಾಗಿ ಆದಾಯ ಬಂತು. ಒಂದು 0% ಖರ್ಚು. ಎಷ್ಟು ವರ್ಷದ ಹಿಂದಿನ ಕತೆ ಇದು? ಇದು ಒಂದು 10-12 ವರ್ಷದಿಂದ. ಅವಾಗಲಿಂದ ಶುರು ಮಾಡಿದ್ರಿ? ಸಣ್ಣದಾಗಿ ಶುರು ಮಾಡಿದ್ರಿ. ಸಣ್ಣ ಮೊದ್ಲೇನು ಬೆಳಿತಿದ್ರಿ? ಹಾಗೆ ಇದೆ ಶೇಂಗಾ ಸರ, ಕಡ್ಲಿ, ಮೆಕ್ಕೆಜೋಳ. ಅಷ್ಟು ಲಾಭದಾಯಕ ಆಗಿರಲಿಲ್ಲ ಅದು? ಇಲ್ಲ ಸರ್, ಅದು ಎಲ್ಲಿ ಮತ್ತೆ ಇಳುವರಿ ಕಮ್ಮಿ ಬರ್ತಿತ್ತದ ಸರ್. ಏನು ಅಷ್ಟೇನು ಲಾಭ ಕಂಡಿಲ್ಲ. ಅಂದರೆ ಈಗ ನಿಮ್ಮ ತಾಯಿಯವರು ಮನಸ್ಸು ಮಾಡಿದರು ಬದಲಾವಣೆಗೆ, ಅವ್ರಿಗೆ ತರಬೇತಿ ಆಯಿತು, ಓ ಹಿಂಗಿದೆ ಹಿಂಗೆ ನೋಡೋಣ ಅಂತ ಪ್ರಯತ್ನ ಮಾಡಿದರು. ಹೌದು ಸರ್. ಇದು ಶೇಂಗಾ ಮೆಕ್ಕೆಜೋಳ ಇದೆ ಎಲ್ಲಿ ಏನೇ ಬಿಡ್ತು ಸರ್. ನಮ್ಮ ಮನೆಯಾಗ ನಮ್ಮ ಚಿಕ್ಕಮ್ಮಂದರು ತಂಗಿಯರು ಮದುವೆ ಆದಾಗೆಲ್ಲ ಖರ್ಚು ಜಾಸ್ತಿ ಬಂತು ಸರ್. ಇವು ಗುಂಪು ಲೋನ್ಗಳು ಜಾಸ್ತಿ ಮಾಡ್ಕೊಂಬಿಟ್ವಿ ನಾವು. ಗುಂಪು ಲೋನ್ಗಳು ಜಾಸ್ತಿ ಆದ ಕೂಡಲೇ ಸಂಘಗಳಲ್ಲಿ ಆರ್ಥಿಕವಾಗಿ ಕಟ್ಟೋದು ನಾವು. ಈಗ ದಲ್ಲಾಳರು ಅವರು ನಮ್ಗೆ ಶೇಂಗಾ ಮೆಕ್ಕೆಜೋಳ ವರ್ಷದಾಗ 2 ವರ್ಷಕ್ಕೆ ಅದು ಅವ್ರು ಎಷ್ಟಂತ ಕೊಡ್ತಾರೆ ರೀ? ತಿಂಗಳ ತಿಂಗಳ ನಮ್ದು ಖರ್ಚು ಕಟ್ಟೋದು ಇರ್ತಲ್ಲ ರೀ. ಹೌದು, ಅದ್ರಾಗ ಒಂದು ಮನೆತನ ಖರ್ಚು ಇರ್ತೈತಿ. ಹಂಗಾಗಿ ಇದನ್ನ ಚಾಯ್ಸ್ ಮಾಡ್ಕೊಂಡಿವಲ್ಲ, ಇದು ಸ್ವಲ್ಪ ನಮ್ಗೆ ಇದು ಸಂಘ ಕಟ್ಟಕ್ಕಾಯ್ತು, ಮನೆ ಖರ್ಚಿಗೆ ಆಯ್ತು, ನಮ್ಗೆ ಅಡ್ಜಸ್ಟ್ ಆಗ್ಬಿಡ್ತು ಲೈಫ್. ಹಣ ದಿನ ಓಡಾಡ್ಲಿಕ್ಕೆ ಶುರು ಆಯಿತು? ಹಾಂ ಹಾಂ ಸರ್. ಒಂದು 5-6 ವರ್ಷದಾಗ ಒಂದು 10-12 ಸಾವಿರ ಲಕ್ಷ ರೂಪಾಯಿ ಸಾಲ ಹರ್ಕೊಂಡ್ವಿ. ಓ, ಅಷ್ಟೊಂದು ಸಾಲ ಆಗಿತ್ತು. ಹಾಂ, ಏ ಸಿಕ್ಕಾಪಟ್ಟೆ. ಇನ್ನು ಅಂದ್ರೆ ಬಡ್ಡಿನೂ ಬೆಳ್ತಿತ್ತಲ್ಲ ಸರ್ ಇನ್ನು? ಓ, ಬಡ್ಡಿ ಬೆಳೀತಿತ್ತು ಅದಕ್ಕೆ ಸರ್. ಓ ಹೋ ಹೋ. 56,000 ರೂಪಾಯಿಗೆ 56,000 ಬಡ್ಡಿ ಕಟ್ಟಿವಿ ಸರ್ ನಾವು. ಓ, ಹಂಗಾಗಿದೆ ಸಾಲ ಅಲ್ಲ. ಹಿಂಗಾದ್ರೆ ಯಾವ ಮನಸ್ಸಿಗೆ ಉಳಿತೇನೆ ಸರ್? ಹಂಗಾಗಿ ನಾವು ಬಡ್ಡಿ ಎಲ್ಲ ಕಟ್ಟಿಗೆಂತ ಬಂದು ಮತ್ತೆ ಈ ಲೋನ್ ಮಾಡ್ಕೊಂಡು ಈ ಲೋನ್ ಇವಾಗ ಕ್ಲಿಯರ್ ಆಗಿವ್ರಿ. ಈ ಹೂವಿನಿಂದ ನೆಮ್ಮದಿ ಅಂತ ಐತೆ ಸರ್. ಇನ್ನೊಬ್ಬ ಕೈ ಚಾಚಿ ಹೂವಿನ ಕೃಷಿ ನಿಮ್ಮನ್ನು ಆರ್ಥಿಕವಾಗಿ ಗಟ್ಟಿ ಮಾಡಿದೆ. ಗಟ್ಟಿ ಮಾಡಿದೆ ಸರ್, ಸಾಲ ಸೋಲಗಳನ್ನು ಹರ್ಕೊಂಡಿದೆ. ಸರಿ, ಆರಂಭದಲ್ಲಿ ಇದೆಲ್ಲ ಹೆಂಗಿತ್ತು? ಆ ಹೂವಿನ ಕೃಷಿ ಶುರು ಮಾಡಿದ್ದು ಯಾವಾಗ? ಯಾವ್ಯಾವ ಹೂಗಳನ್ನು ಮೊದಲೇ ಹಾಕ್ಲಿಕ್ಕೆ ಶುರು ಮಾಡಿದ್ರಿ? ಇದ ಸರ್ ಗಿಲಾಡಿ ಹೂವು ಅಂತೇಳಿ ಸರ್, ನಮ್ಮ ಕಡೆ ಗಿಲಾಡಿ ಅಂತಾರ, ಸಿಟಿ ಕಡೆ ಗಲಾಟೆ ಅಂತಾರ. ಇದು ನಾವು ಹಚ್ಚಿಗೆನಾಕ ಖರ್ಚು ಕಮ್ಮಿ ಸರ್, ಒಂದು 3,000-4,000 ರೂಪಾಯಿ ಕೊಟ್ಬಿಟ್ರೆ ಒಂದು ಪಾವು ಎಕರೆ ಅರ್ಧ ಎಕರೆ ಬರ್ತಾವ ಅಗಿ ಅಗಿ ಬರ್ತದೆ. ಹಾಂ ಸರ್, ಒಂದು ಚೀಲ 2 ಚೀಲ ಎರೆ ಗೊಬ್ಬರ ಆಗದ್ ಬಿಟ್ರೆ ಬಂದ್ಬಿಡ್ತು ಸರ್. ಒಂದು 3-4 ತಿಂಗಳು ಪೀಕ್ ಬರ್ತಾರೆ, ಬಂದ್ಬಿಡ್ತದೆ. ಎವ್ರಿ ಟೈಮ್ ನಾನು ಹಚ್ಚಿದಾಗ ಸ್ಟಾರ್ಟಿಂಗ್ ಅವ್ನು ಕೇಳಾರಿದ್ದಿಲ್ಲ ಸರ್, ಒಂದು 10 ಕೆಜಿ 5 ಕೆಜಿ ಹಾಕಿ ಹೇ ಸಾಕಪ್ಪ ಹಾಕ್ಬೇಡ ಅಂತಿದ್ರು. ಓಹೋ, ಈಗ ಎಲ್ಲ ಕಡೆ ಡೆವಲಪ್ಮೆಂಟ್ ಆಗಿಬಿಡೋ ಸರ್, ಅಂಗಡಿಗಳು ಜಾಸ್ತಿ ಆಗಿವಲ್ಲ, ಬೇಡಿಕೆ ಐತೆ ಮಿನಿಮಮ್. ಬಟ್ ಅಲ್ಲೊಬ್ರು ರೈತರು ಆಕಾರ ಜಾಸ್ತಿ ಆದ್ರೆ ಅವನು ಕೇಳಾರಿರಲ್ಲ ಸರ್. ಓಹೋ, ನಾವು ಕಂಟಿನ್ಯೂ ಬೆಳೀತಾ ಇರ್ತೀವಲ್ಲ, ನಮಗೊಂದು 2-4-5 ಅಂಗಡಿ ಫಿಕ್ಸ್ ಆಗಿಬಿಡೋ ಸರ್. ಇಳಕಲ್ಲ, ಗಂಗಾವತಿ, ಕೊಪ್ಪಳ ಅಂತೇಳಿ ಇರ್ಕಲ್ಗಡ, ಇಲ್ಲೆಲ್ಲ ಅಂಗಡಿ ಫಿಕ್ಸ್. ನಾವು ಫೋನ್ ಮಾಡಿಬಿಟ್ರೆ ಹಾಕಂತಾರೆ, ಫಿಕ್ಸ್ 30 ರೂಪಾಯಿ ಕೆಜಿ ಸರ್ ಅದು. ಓಹ್, ಗಲಾಡಿವು ಗಲಾಡಿವು, ಅದು ಮಾರ್ಕೆಟ್ ಹೆಂಗೆ ಇರಲಿ ಸರ್, 10 ರೂಪಾಯಿ ಇರಲಿ 100 ರೂಪಾಯಿ ಇರಲಿ, ನಾವು ನಮಗೆ ಕೊಡೋದು 30 ಸರ್. 30 ರೂಪಾಯಿ ಫಿಕ್ಸ್. ಅದಕ್ಕಿಂತ ಜಾಸ್ತಿ ಆಗುವ ಸಾಧ್ಯತೆ ಇರ್ತದ? ಅಮಾಸಿ ಇರುತ್ತೆ ಸರ್, ಅಮಾಸಿ ನಾಳೆ ಹಂಗೆ ಅಮಾಸಿ ಇತ್ತಂದ್ರೆ ಇವತ್ತು ನಂಗೆ ಒಂದು ಎವರೇಜ್ ಒಂದು 700 ರೂಪಾಯಿ ತನಕ ಹೋಗುತ್ತೆ ಸರ್. 700 ರೂಪಾಯಿ ತನಕ ಹೋಗುತ್ತೆ. ನಾವು ಅಂದ್ರೆ ಇದಕ್ಕೆ ಸೀಸನ್ ಅಂದ್ರೆ ಯಾವಾಗ ಸೀಸನ್ ಅಂತ ಇಲ್ಲ, ಅಮಾಸಿ ಹುಣ್ಣಿಮೆನ ಸೀಸನ್ ಸರ್. ಇದು ನಿರಂತರವಾಗಿ ಬರ್ತದ ಇದು? ಹಾಂ ಸರ್. ಇದಕ್ಕೆ ಇವಾಗ ಬಿತ್ತನೆ ಮಾಡಿ ಈ ತಿಂಗಳಲ್ಲಿ ಬಿತ್ತನೆ ಮಾಡ್ಬೇಕಂತ ಏನಿಲ್ಲ? ಇಲ್ಲ ಇಲ್ಲ ಸರ್, ಇದಕ್ಕೆ ನೋ ಲಿಮಿಟ್ ಸರ್. ಹೌದಾ? ಟೈಮ್ ಲಿಮಿಟ್ ಏನಿಲ್ಲ, 12 ತಿಂಗಳು ಯಾವಾಗಾರ ಹಚ್ಚಬಹುದು. ಹೌದು. ಓಹೋ, ಸುಗಂಧರಾಜ ಆಯ್ತು, ಇದನ್ನಾಯ್ತು, ಯಾವಾಗಾರ ಹಚ್ಚಬಹುದು. ಈಗ ಒಟ್ಟು ಯಾವ್ಯಾವ ಹೂವಿನ ಬೆಳೆಗಳನ್ನು ಬೆಳೀತಾ ಇದ್ರಿ ನೀವು? ಸುಗಂಧರಾಜ ಬೆಳಿತೀವಿ ಸರ್, ಕನಕಾಂಬರಿ ಬೆಳಿತೀವಿ ಸರ್, ಚೆಂಡು ಹೂ ಬೆಳಿತೀವಿ ಸರ್, ರೆಡ್ ಆಗಿ ಎಲ್ಲ, ಮತ್ತೆ ಸೇವಂತಿಗೆ ಬೆಳೆದಿವಿ ಸರ್, ಮತ್ತೆ ಇವಾಗ ಮತ್ತೆ ಬೆಳಿಬೇಕು. ಓಹೋ, ಈಗ ಇದರಲ್ಲಿ ಯಾವುದು ಹೆಚ್ಚು ಮಾರ್ಕೆಟಿಂಗ್ ಆಗೋದು ನಿಮಗೆ? ನಮಗೆ ಇವೆಲ್ಲ ಒಟ್ಟೊಟ್ಟಿಗೆ ಇರ್ತಾವ? ಹಾಂ, ಎಲ್ಲ ಒಟ್ಟೊಟ್ಟಿಗೆ ಇರ್ತಾವೆ ಸರ್. ನಮ್ಮ ಹೊಲಕ್ಕೆ ಬರೀ ಯಾವಾಗ 12 ತಿಂಗಳಿಂದ ಸಿಗುತ್ತೆ ಸರ್ ನಮಗೆಲ್ಲ. 12 ತಿಂಗಳು ನಿಮ್ಮ ಹೊಲ ಸುಂದರ ತೋಟ? ಹಾಂ ಸರ್. ಚೆಂದ ಇರ್ತದೆ ಹಂಗಾರೆ. ಹಾಂ ಸರ್. ಇಷ್ಟೆಲ್ಲ ಹೂಗಳು ಇರೋದ್ರಿಂದ? ಹಾಂ ಸರ್. ಇದ್ರ ಜೊತೆ ಮತ್ತು ಶೇಂಗಾನು ಬೆಳೆದಿರ್ತೀವಿ, ಮತ್ತೆ ಏನಾರ ಕಾಯಿಗಡ್ಡೆ ಏನೋ ಸ್ವಲ್ಪ. ಇನ್ಮೇಲೆ ಶೇಂಗಾ ಬಂದಾಗ ಶೇಂಗಾ ಕಿತ್ಕೊಂಡು ಸುಟ್ಕೊಂಡು ತಿಂದು ಚೆಂದ ಹೂ ನೋಡ್ಕೊಂಡು ಹೋಗೋಣ ಹಂಗಾರೆ. ನಾ ಆಯ್ತು ಸರ್. ಸರ್, ಈಗ ನಮ್ಗೆ ಹೇಳ್ರಿ, ಗಲಾಡೆ ಹೂವು ಆಮೇಲೆ ಸುಗಂಧರಾಜ ಹೂ ಬೆಳಿತೀರಿ, ಕನಕಾಂಬರಿ ಬೆಳಿತೀರಿ, ಈ ಹೂಗಳಲ್ಲಿ ಏನಾದರೂ ರೋಗ ರುಜಿನಗಳು ಹೆಂಗಿರ್ತದೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಬರ್ತಾವ ಸಮಸ್ಯೆಗಳು ಇರ್ತಾವ? ಹೇಗೆ ಬರ್ತಾವೆ ಸರ್? ಈ ಗಿಲಾಡಿ ಹೂವು 1 ತಿಂಗಳು ಹರಿದು ಸರ್, 7 ತಿಂಗಳಿಗೆ ಆ ಹೂವಿನಾಗ ಒಂದು ಯಾವುದೋ ಒಂದು ಹುಳ ಬರುತ್ತೆ ಸರ್. ಅದಕ್ಕೆ ನಮ್ಗೆ ಇಷ್ಟು ವರ್ಷ ಆದ್ರೆ ಅದಕ್ಕೆ ಔಷಧಿನೇ ಸಿಕ್ಕಿದ್ದಿಲ್ಲ ಸರ್. 2 ತಿಂಗಳು ಅರಿತಿದ್ವಿ, ಅವ್ನು ಕಿತ್ತೋಗಿತ್ತಿದ್ವಿ, ಮತ್ತೊಂದು ಹೊಸ ಆಗಿ ತರ್ತಿದ್ವಿ, ಹಿಂಗ ಮಾಡಿದ್ವಿ ಸರ್. ಇವಾಗ ಒಂದು ಇಲ್ಲಿ ಇರ್ಕಲ್ಗಡದಾಗ ಒಬ್ರು ಔಷಧಿ ಅಂದೆ ಎವಿಸೆಂಟ್ ಅಂತಂದು ಒಂದು ಔಷಧಿ ಕೊಟ್ರು, ಅದಕ್ಕೆ ಗ್ರಿಪ್ ಬಂದ್ವಿ ಸರ್. ಈಗ ಒಂದು 3-4 ತಿಂಗಳ ಕಂಟಿನ್ಯೂ ಬರ್ತಾರೆ. ಈಗ ರೋಗ ಕಂಟ್ರೋಲ್ ಬಂದಿದೆ? ಹಾಂ, ಕಂಟ್ರೋಲ್ ಇವ ಸರ್. ಓಹೋ, ಈಗ ನೀವು ನಿಮ್ಮ ತಾಯಿಯವರು ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯಲ್ಲಿ ಸ್ತ್ರೀ ಶಕ್ತಿ ಸಂಘದಲ್ಲಿ ಒಬ್ಬ ಸದಸ್ಯರು, ಅವರು ಇದನ್ನೆಲ್ಲ ನೋಡಿಕೊಂಡ್ರು, ಹಿಂಗೆ ಮಾಡೋಣ ಅಂತ ಪ್ಲಾನ್ ಮಾಡಿದರು. ನಿಮ್ಮಲ್ಲಿ ಇದು ಆಸಕ್ತಿ ನಿಮಗೆ ಹೆಂಗೆ ಬೆಳೀತು? ನಮಗೆ ಹೆಂಗೆ ಬೆಳಿತೇನೆ ಸರ್, ಅದು ನಮ್ಮದು ನೀವು ಈಗ ಆರ್ಥಿಕವಾಗಿ ಸರ್ ಹಿಂದುಳಿದಿದ್ವಲ್ಲ, ಅದೊಂದು ನಿಮಗೆ ಒಂದು ಇದೆ ಪ್ರೇರಣೆ ಇದೆ, ನಾವೇನಾದರೂ ಬದಲಾಗಬೇಕು ಅಂತೇಳಿ, ಈ ಬಡತನದಿಂದ ಹೊರಗೆ ಬರಬೇಕು ಅಂತ. ಬಟ್ ಅದನ್ನೆಲ್ಲ ನೀವು ನೋಡಬೇಕಲ್ವಾ, ಕಲಿಬೇಕಲ್ವಾ, ಹೇಗೆ? ಅದೇ ಸರ್, ಎಲ್ಲೆಲ್ಲ ಮಂತಾರೆ ಹೋಗಿರ್ತೀವಿ ಸರ್, ಹೂವಿನಾಗ ಚೆನ್ನಾಗಿ ಲಾಭ ಐತೆ ನೋಡು, ಚೆನ್ನಾಗಿ ಲಾಭ ಐತೆ ನೋಡು, ಅಂಗಡಿ ಎಲ್ಲ ಕೇಳಿ ಅಡ್ಡಾಡಿ ತಿಳ್ಕೊಂಡಿದ್ರಿ. ನಾನು ಎಲ್ಲರೂ ಹಿಂಗೆ ಅಂತಿದ್ರು ಸರ್, ನಾನು ಎಲ್ಲ ಕೆಲಸ ಕೂಲಿ ಕೇಳಿ ಎಲ್ಲ ಹೋಗಿ ಮಾಡಿ ಮುಗಿಸಿ ಬಂದೇನಿ ರೀ ಸರ್. ಹಂಗಂದ್ರೆ ನಾವೊಂದು ಟೆಸ್ಟ್ ನೋಡೇ ಬಿಡೋಣ ಅಂತೇಳಿ ಹಚ್ಚಿದ್ವಿ ಸರ್, ಅದ್ರಾಗ ಸಕ್ಸಸ್ ಆಯ್ತು. ನಾನು ಹೊಲ್ದಾಗ ಕೆಲಸ ಮಾಡೋವಲ್ರಿ ಭಾಳ ಬಿಡೋಲ್ಲ ಮೊದಲ, ಇದು ಯಾವಾಗ ಕೆಲಸ ಸಕ್ಸಸ್ ಆಯ್ತು ಒಂದು 4 ರೂಪಾಯಿ ಕೈಯಾಗೆ ಬಂದ್ಬಿಟ್ಟು, ಅವಾಗ ಒಂದು ಸ್ವಲ್ಪ ಜಾಸ್ತಿ ಆದಾಯ ಬಂದಾಗಲ್ಲ, ಆದಾಯ ಬಂದಾಗ ದುಡಿಬೇಕನ್ನ ಆಸಕ್ತಿ ಜಾಸ್ತಿ ಆಯ್ತು ಸರ್. ಇಷ್ಟೇ ಸರ್. ಮತ್ತೆ ಅವಾಗ ನಮ್ಮ ಮನೆಯಾಗ ಸಿಕ್ಕಾಪಟ್ಟೆ ಬೇಯಾರು, ಯಾಕೆ ತಿರುಗ್ತಿ, ಯಾರು ಓದೋದಲ್ಲಿ ಯಾರು ಹಿರಿಯರು ಕಾಣಲಿ, ಎಲ್ಲ ಅವ್ರಿಗೆ ಹೇಳೋರು ನಮ್ಮ ಅವರು ಎಲ್ಲರು ಬೇಯಾರು. ಈಗ ಹಂಗೇನಿಲ್ಲ ಸರ್, ಈಗ ನಾವು ಆತ್ಮಲಿದ್ದನ ನಮ್ಮ ಬಾಳೆ ಅಂತಾರೆ. ಸುಗಂಧರಾಜ ಹೂವು ಎಷ್ಟು ಪ್ರಮಾಣದಲ್ಲಿ ಬೆಳಿತೀರಿ ಸರ್? ಎವರೇಜ್ 1.5 ಎಕರೆ, 1 ಎಕರೆ. ಅದು ಪೂರ್ತಿ ಕೆಂಪು ನೆಲ ಇದ್ರೆ ಸರ್, ಜಾಸ್ತಿ ಕಬ್ಬಿಣಾಂಶ ಅದು ತಿಪ್ಪಿ ಗೊಬ್ಬರ ಜಾಸ್ತಿ ಇತ್ತಂದ್ರೆ ಸತ್ತು ಹೆಂಗೆ ಹೆಂಗೆ ಜಾಸ್ತಿ ಇರ್ತ ಹಂಗೆ ಬೆಳ್ತೈತ್ರಿ. 1.5 ಎಕರೆ ಬರ್ತೀರಿ, ಒಂದು 20-25-30 ಕೆಜಿ ಎವರೇಜ್. ಅಲ್ಲ, ಇವೆಲ್ಲ ಸಾಲ ಬೇರೆ ಬೇರೆ ಇರ್ತಾವ? ಇಲ್ಲ ಸರ್, ಒಂದೊಂದು ಸಪ್ರೇಟ್. ಈ ಮೆಕ್ಕೆಜೋಳ ಸರ್ ಹೆಂಗೆ ಬಿತ್ತೀವಿ ಸೇಮ್ ಹಂಗೆ ಹಾಕಿರ್ತೀವಿ ಸರ್. ಹಂಗೆ ಇದು ಓ, ಇದೊಂದು 1.5 ಎಕರೆ, ಅದೊಂದು 5 ಎಕರೆ ಅಂತೇಳಿ, ಒಟ್ಟು 8 ಎಕರೆ ಭೂಮಿ ಇದೆ ನಿಮಗೆ? 1-7 ಎಕರೆ ಚಿಲ್ಲರೆ ಸರ್. ಈ ಹೂವಿಗಾಗಿ 8 ಎಕರೆ ಮೀಸಲಿಟ್ಟಿರಿ? 1-3 ಎಕರೆ 4 ಎಕರೆ ಹಾಕಿರ್ತೀವಿ ರೀ. ಮತ್ತು ನಮ್ಗೆ 1-2-3-4 ಎಕರೆ ಬೀಳಿದ್ದು ಸರ್ ಗೌಡ್ರ ಹೊಲ, ಅವನು ಮಾಡ್ಕೊಂಡ್ವಿ ವರ್ಷ ಇದೆ ಹೂವಿಗೆ ಅಂತಾರೆ. ಈಗ ಯಾವುದೇ ಬೆಳೆ ಚೆನ್ನಾಗಿ ಬರಬೇಕು ಅನ್ನೋದ್ರೆ ಮಣ್ಣಿನ ಗುಣಮಟ್ಟ ಭಾಳ ಮುಖ್ಯ. ಅದಕ್ಕೆಲ್ಲ ಯಾವ ರೀತಿಯ ಗೊಬ್ಬರಗಳನ್ನು ಕೊಡ್ತೀರಿ ನೀವು? ಈಗ ನಾವು ರಾಸಾಯನಿಕ ಯೂರಿಯಾ ಗೊಬ್ಬರ ಎಲ್ಲ ಯೂಸ್ ಮಾಡೋದು ಕಮ್ಮಿ ಮಾಡಿವಿ ಸರ್. ಯೂರಿಯಾ ಇವೆಲ್ಲ ಕಡಿಮೆ ಮಾಡಿದ್ರೆ ಕಮ್ಮಿ ಮಾಡಿದ್ವಿ. ಸಟ್ರೈಟ್ ಅಂತ ಬರ್ತದೆ ಸರ್, ಕಿಸಾನ್ ಕಂಪ್ನಿನ, ಅದನ್ನು ಹಾಕ್ಬಿಡ್ತೀವಿ. ಆರ್ಗ್ಯಾನಿಕ್ಕಾ ಅಥವಾ ಏನು? ಆರ್ಗ್ಯಾನಿಕ್ ಸರ್. ಇದು ಎರೆಹುಳು ಗೊಬ್ಬರ ಸರ್, ಎರೆಹುಳು ಗೊಬ್ಬರ ಯೂಸ್ ಮಾಡಕತ್ತೀನಿ. ಹೌದಾ? ಇದನ್ನ ನೀವೇ ತಯಾರು ಮಾಡ್ಕೊಳ್ತೀರಾ? ಇಲ್ಲ ಸರ್. ಘಟಕ ಮಾಡಿಕೊಂಡು? ಇಲ್ಲ, ತಗೊಂಬಂದ್ಬಿಡ್ತೀವಿ ಸರ್. ಖರೀದಿ ಮಾಡ್ತೀರಿ? ಮಾಡ್ಬೋದಲ್ಲ, ನಿಮಗೆ ಸಾಕಷ್ಟನ್ನೆಲ್ಲ ಇದೆ, ಭೂಮಿ ಇದೆ, ಎಲ್ಲ ಮಾಡ್ಬೋದು ಸರ್. ನಾವು ಸಿಕ್ಕಾಪಟ್ಟೆ ಹೂಗಳು ಹಾಕಿಬಿಟ್ಟಿವಲ್ಲ ಸರ್, ಅವು ಲೇಬರ್ ಕಮ್ಮಿ ಸರ್ ಹಚ್ಚೋದು. ನಾವು ಮಾಡ್ಕೊಂಬಿಟ್ಟು ನೀವೇ ಮಾಡ್ತೀರಿ? ಹಂಗಾಗಿ ಎಷ್ಟು ಜನ ಇದ್ರಿ ಮನೇಲಿ ನೀವೆಲ್ಲ ಸದಸ್ಯರು? ನಮ್ಮ ತಂಗಿಯರು ಒಂದು ಇಬ್ಬರು ಇದೆ ಸರ್, ನಮ್ಮ ಮಳೆಯ ಹೋಗ್ಬೋದನ, ಅಪ್ಪ ಅವ್ವ ನಾನು, ಎಲ್ಲರೂ ಕೆಲಸ ಮಾಡ್ಕೊ, ಎಲ್ಲರೂ ಮುಂಜಾನೆ ಹೋಗ್ಬಿಡ್ತೀವಿ ಸರ್. ಆರಕ್ಕೆ ಹೋಗ್ಬಿಡ್ತೀವಿ, ಅರೇಕ ಎಂಟು ಒಂಬತ್ತಕ್ಕೆ ಬಂದ್ಬಿಡ್ತೀವಿ ಮನೆ. ಹೂಗಳು ದಿನ ಕಟಾವಾಗ್ತದ? ದಿನ ಡೈಲಿ ರೀ. ಡೈಲಿ ಇರ್ತದ? ಓಹೋ. ನಾವು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಏನಿಲ್ಲರಿ, ನಾವು ಅಂಗಡಿ ಫಿಕ್ಸ್ ಮಾಡ್ಕೊಂಬಿಟ್ಟಿವಲ್ಲ, ಅವತ್ತೊಂದಿನ ಹಾಕೋದು ಬಿಟ್ಟನಪ್ಪ ಅವ್ರು ಮತ್ತೆ ಅಂಗಡಿ ಬಂದ್ ಮಾಡ್ಬೇಕ್ರಿ ಸರ್ ಅವರು. ಓ, ಅಷ್ಟರ ಮಟ್ಟಿಗೆ ಡಿಪೆಂಡ್ ಆಗಿದೆ ಆಮೇಲೆ? ಓ, ಇವತ್ತು ಇಲ್ಲಿ ಬಸ್ ಬಂದಿಲ್ಲ ಅಂದರೆ ಇನ್ನೊಂದು ಊರಿಗೆ ಹೋದ್ರೆ ಹಾಕಿ ಬರ್ಬೇಕು ಸರ್ ನಾವು ಬಸ್ಸಿಗೆ ಹೋಗೋಣ. ಓಹೋ, ಅಂದರೆ ಅವಾಗ ಕಮಿಟ್ ಆಗಿರ್ತೀರಿ ನೀವು? ಕಮಿಟ್ ಆಗಿಬಿಟ್ಟಿರ್ತೀವಿ ಸರ್. ಈಗ ಹೆಂಗೆ ವ್ಯಾಪಾರಿಗೂ ನಿಮಗೂ ಮುಂಗಡ ಕೊಡೋದು ಈ ಥರದ್ದು ಇದೆಯಾ? ಕೇಳಿದ್ರೆ ಕೊಡ್ತಾರೆ ಸರ್. ನಾವು ಕೇಳಿಲ್ಲ ರೀ. ಕೇಳಿಲ್ಲ, ಕೊಡ್ತಾರೆ ಸರ್. ಮಾಲು ಹಾಕೋದು, ದುಡ್ಡು ತರೋದು? ಹಾಂ, ಫುಲ್ ಫ್ರೆಂಡ್ಶಿಪ್ ಆಗಿಬಿಟ್ಟು ಸರ್. ಒಂದಿನ 10 kg ಹೆಚ್ಚಾಕಿದ್ರು ಸುಮ್ಮನೆ ಇರ್ತಾರೆ. ಒಂದಾನು ಊರಿಗೆ ಹೋಗಿ ಇವತ್ತು ಇಲ್ಲಾಂದ್ರೆ ನಡೀತಿದ್ವಿ. ಅಡ್ಜಸ್ಟ್ ಆಗಿರಿ ಸರ್. ಅಡ್ಜಸ್ಟ್ ಆಗಿದ್ದೀರಿ. ಒಂದು 2-3 ಅಂಗಡಿ ಇಟ್ಕೊಂಡಿರ್ತೀವಿ ಸರ್. ಅಷ್ಟು ಕವರ್ ಮಾಡ್ಕೊಂಬಿಡ್ತೀವಿ. ಪ್ರತಿದಿನ ಎಷ್ಟು kg ಆಗುತ್ತೆ ಎಲ್ಲ ಹೂಗಳು ಸೇರಿಕೊಟ್ಟು? ಇವಾಗ ಸುಗಂಧರಾಜ ಸರ, ಅದು ಡೈಲಿ ಲೆಕ್ಕ ಹಾಕಂಗಿಲ್ಲ ಸರ್. ಈಗ 20-22 ಹಿಂಗೆ ಬರಕತ್ತೆ ಸರ್. ಮೊದಲೆಲ್ಲ 5-3-2 kg ಬರಕತ್ತಿತ್ತು. ಓಹೋ. ನಾವು ಈಗ 20 kg ಬರ್ತಾ ದಿನ 1600 ರೂಪಾಯಿ ಹೂವು ಬೆಳಿತೇನೆ ಬಸವಣ್ಣ ಅನ್ನಂಗಿಲ್ಲ ಸರ್. ಬರ್ತೀರಿ ಒಂದು 2-3 ತಿಂಗಳ ಮತ್ತೆ ಕಮ್ಮಿ ಆಗುತ್ತೆ ಸರ್. ಅದು ಏರುಪೇರ ಅವಾಗ ಒಂದು ವರ್ಷದ ಲೆಕ್ಕ ಹಾಕಿ ರೊಕ್ಕ ಇರಂಗಿಲ್ಲ ನಮ್ಮ ಕೈಯಾಗ. ಅದು ಏರುಪೇರ ಆಗುತ್ತೆ ರೀ. ಸುಗಂಧರಾಜ ಈ ಗಲಾಟೆ ಏನು ಎವರೇಜ್ ಬರ್ತೀರಿ? ಈಗ ಒಂದು 40 kg ಇರ್ತೀನಿ ರೀ ಡೈಲಿ. ಅದು ಈ ಗಲಾಟೆ ಸುಗಂಧರಾಜು ಇವೆಲ್ಲ ಸೀಸನಬಲ್ ಇಲ್ಲ, ಯಾವಾಗಲೂ ಹೋಗುತ್ತೆ. ಯಾವಾಗಲೂ. ಆದರೆ ಈ ಚೆಂಡು ಹೂವು ಯಾವಾಗಲೂ ಮಾರ್ಕೆಟಲ್ಲಿ ಇರಲ್ಲ? ಯಾವಾಗಲಿ ಅಂತಾರೆ, ಕೆಲವೊಬ್ರು ಗೊತ್ತಿಲ್ಲ. ಸಿಟಿ ಒಳಗೆ ಚೆಂಡು ಡೈಲಿ ಮಾರ್ಕೆಟ್ ಇರ್ತೀರಿ? ಇರ್ತದೆ. ಹಾಂ ಸರ್, ಹೋಗ್ತದೆ. ಒಮ್ಮೊಮ್ಮೆ ಹೋಗುತ್ತೀರಿ, ಒಮ್ಮೊಮ್ಮೆ 5 rupees ಕೇಳೋರು ದಿಕ್ಕಿರಲ್ಲ. ಬಟ್ ನಮ್ಮದು ಫಿಕ್ಸ್ ಒಪ್ಪಂದ ಮಾರ್ಕೆಟ್ ಇರ್ತೈತಲ್ಲ, ನಮ್ಮದು ಒಪ್ಪಂದ ಮಾತುಕತೆ ಆಗಿಬಿಟ್ಟಿರ್ತದೆ. 40 rupees kg ಕೊಡ್ಬೇಕು ಅವರು. 12 ಹಾಕ್ತೀವಿ ನಾವು. ನಾವು ಒಪ್ಪಂದ ಕೊಡ್ತೀವಿ ಅಂತೇಳಿ 2 acres ಹಾಕಂದ್ರೆ ತಾಂಗಲ್ರಿ. ಸುಮ್ಮನೆ ಒಂದು 2000 ಕೆಂಪು, 2000 ಎಲ್ಲೋ ಹಚ್ಕೊಂಡು ಡೈಲಿ ಒಂದು 20-30 kg ಹಾಕ್ತಿರ್ತೀವಿ ಅವರು. ನೋಡಿ, ಈಗ ಈ ಹೂಗಳನ್ನೆಲ್ಲ ಬೆಳೆಯೋದಕ್ಕೆ ಆ ಸಸಿಗಳನ್ನು ತರೋದು ಇಂಪಾರ್ಟೆಂಟ್. ಎಲ್ಲಿಂದ ತರ್ತೀರಿ? ಬೆಂಗಳೂರಿಂದ ತರಿಸ್ತೀವಿ ಸರ್. ಅಲ್ಲಿಂದ ತರಿಸ್ತೀರಿ? ಇಲ್ಲೆಲ್ಲ ಅಕ್ಕ ಪಕ್ಕದಲ್ಲಿ ಸಿಗಲ್ವಾ? ಸಿಗ್ತೋ ಸರ್, ನಾವು ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ತರ್ತೀವಿ ಸರ್. ಇಲ್ಲೇ ಹಿರ್ಕಲ್ಗಡ ಬೋದಗುಂಪ ಇಲ್ಲಿ ಸರ್. ಎಮರ್ಜೆನ್ಸಿ ಇದ್ದಾಗ ಇಲ್ಲೇ ತರ್ತೀವಿ. 3 rupees ಒಂದು ಕೊಡ್ತಾರೆ ಸರ್. ಬೆಂಗಳೂರಲ್ಲಾದ್ರೆ? ಬೆಂಗಳೂರ ಸರ್ ನಮ್ಗೆ 1 rupees 1 50 paisa 1 rupees 50 paisa ಎಲ್ಲ ಸಿಕ್ಬಿಡ್ತಾವೆ. ಸಿಕ್ಬಿಡುತ್ತೆ. ಎವರೇಜ್ ನಮ್ಗೆ ಒಂದಾಗಿ 1 rupees ಉಳ್ತೈತೆ ಸರ್. ಇಬ್ರು ಮೂವರು ಕಲ್ತು ಒಂದು 10-15 ತರಿಸಿರ 15 rupees ಉಳಿತೈತಲ್ರಿ ನಮ್ಗೆ. ನೀವೇ ಹೋಗ್ತೀರಾ ಅಲ್ಲಿಂದ ಅಥವಾ ಅವರೇ? ಫೋನ್ ಮಾಡಿಬಿಡ್ತೀವಿ ಸರ್, ಆಟೋದಾರ ಪರಿಚಯ ಅದರ, ಫೋನ್ ಮಾಡಿಬಿಡ್ತೀವಿ, ಹಾಕಿ ಕಳಿಸ್ತಾರೆ. ಅಲ್ಲ, ಬೆಂಗಳೂರಿಂದ? ಹಾಂ, ಬೆಂಗಳೂರಿದ್ದಾನೆ ಸರ್. ಆಟೋಗಳಲ್ಲಿ ಬರ್ತದೆ? ಹಾಂ ಸರ್. ಆಟೋದವ್ರು ಬಸ್ಸಿಗೆ ಇಟ್ಬಿಡ್ತಾರೆ ಸರ್ ಬಂದು. ಹಾಂ, ಅಲ್ಲಿಂದ ಅವರೆಲ್ಲ ಕೊರಿಯರ್ ಮಾಡಿ ಈಗ ಅಲ್ಲಿ ಪರಿಚಯ ಆಗಿಬಿಟ್ಟಾರೆ ಸರ್. ನಾವು ಫ್ರೀ ಇದ್ರೆ ನಾವು ಹೋಗ್ತೀವಿ ಸರ್. ಫ್ರೀ ಇದ್ದಾಗ ಹೋಗ್ತೀವಿ ನಾವು. ಬಸ್ಸಿಗೆ ಬಂದ್ಬಿಡ್ತದೆ? ಹಾಂ ಸರ್. ಈಗ ಇದಲ್ದೇ ಈಗ ಅಗಿ ಎಲ್ಲ ತಂದ ಮೇಲೆ ಹಚ್ಚೋ ವಿಧಾನಗಳು, ಅದಕ್ಕೆ ಪದ್ಧತಿಗಳಿದಾವ, ಹೀಗೆ ಏನೇನು ಮಾಡ್ತೀರಿ? ಅದಕ್ಕೇನು ಪದ್ಧತಿಗಳೇನಿಲ್ಲ ಬಿಡು ಸರ್. ಅಲ್ಲ, ಒಂದು ಗಿಡದಿಂದ ಗಿಡಕ್ಕೆ, ಗಿಡದಿಂದ ಗಿಡಕ್ಕೆ 1 foot 2 foot ಸರ್. ಅಷ್ಟು ಅಂತರ ಇದೆ. ಸಾಲಿನ ಸಾಲಿಗೆ ಒಂದು 2-2.5 feet ಸರ್. ಯಾವ ರಿಜಿಸ್ಟರ್? ಹಚ್ಚಿದ ಮೇಲೆ ಆ ರೀತಿ ಏನೇನು ಮಾಡಬೇಕಾಗ್ತದೆ? ಅದಕ್ಕೇನಿಲ್ಲ ಸರ್. ಈಗ ಎಣ್ಣೆ ಮೊದಲ ಎಣ್ಣೆ ಹೊಡಿಸಂತಿದ್ದಿಲ್ರಿ ಗಿಡ ಯಾವು. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಹೊಡಿಸಲಿಕ್ಕಿದ್ದವು. ಎಣ್ಣೆ ಹೊಡೆದು ಬಿಟ್ಟರೆ ಮತ್ತೇನಿಲ್ಲ. ಹೊಲ ಸತ್ತು ಇದ್ರೆ ಸ್ವಲ್ಪ ಗೊಬ್ಬರ ಹಾಕ್ಯಾರ ಅದು DAP ಅಂತವೇನಾರ. ಔಷಧ ಹೊಡಿಲೇಬೇಕು? ಔಷಧ ಹೊಡಿಲೇಬೇಕು ಸರ್. ಇವೆಲ್ಲ ಇದಕ್ಕೆ ಮಾರುಕಟ್ಟೆ ಹತ್ತಿರದಲ್ಲಿ ಸಿಗ್ತದೆ ನಿಮಗೆ ಔಷಧಿಗಳು? ಹಾಂ, ಇಲ್ಲೆಲ್ಲ ಸಿಗ್ತವೆ ಸರ್. ಸರಿ, ಈಗ ಸುಗಂಧರಾಜ ಹೂವು, ಗಲಾಟೆ ಹೂವು, ಕನಕಾಂಬರಿ, ಚೆಂಡು ಹೂವು, ಸೇವಂತಿಗೆ, ಇಷ್ಟು ವೈವಿಧ್ಯವಾಗಿರ್ತಕ್ಕಂಥ ಹೂಗಳನ್ನೆಲ್ಲ ಬೆಳೀತಾ ಇದ್ದೀರಿ. ಈಗ ಕೆಲವು ಧಾರ್ಮಿಕ ದೇವಸ್ಥಾನ ಕೇಂದ್ರಗಳಿರ್ತವೆ, ಅಲ್ಲೆಲ್ಲ ನಿಮ್ಗೆ ಮಾರ್ಕೆಟಿಂಗ್ ಇನ್ನು ಜಾಸ್ತಿ ಮಾಡ್ಕೋಬೋದಲ್ವ? ಆ ಥರ ಪ್ರಯತ್ನಗಳು ಮಾಡಿದ್ದೀರಾ? ಅದು ಅವು ನಮ್ಮದು ಲಕ್ಷ ಸರ್. ಅದು ನಾವು 3 years ಆಯ್ತು ಸರ್. ಈಗ 1 year ದೀಪಾವಳಿ ಎಲ್ಲ ಚೆನ್ನಾಗಿ ಬೆಳೀತೈತಿ, ಈ ವರ್ಷ ಒಂದು 2-3 lakh ದುಡಿಬೇಕಂತ ಆಸೆ ಬಿದ್ದು ಒಂದು 10-15 ಆಗಿ ತಗೊಂಬಂದು ಹಚ್ಚಿದ್ವಿ. ಮಳೆ ಬಂದು ಎಲ್ಲ ಗೊಬ್ಬರ ಆಗಿಬಿಟ್ಟು ಸರ್. ಓಹೋಹೋ. ನಾವು ಈಗ ಇಲ್ಲೇ ಕೊಪ್ಪಳ ಜಾತ್ರೆ ಐತೆ ಅಂತ ನಾವು ಅದು ನಿರೀಕ್ಷೆ ಇಟ್ಕೊಂಡು ಮಾಡಿದ್ರೆ ನಮ್ಮಂಗೆ ಒಂದು 10-15 ತಗೊಂಬಂದ್ಬಿಟ್ಟಿರ್ತಾರೆ. ಡೌಟ್ ಸರ. ಹಂಗಾಗಿ ನಾವು ಇದು ಒಪ್ಪಂದ ಅಂತ ಮಾಡ್ಕೊಂಬಿಟ್ಟಿವಲ್ಲ, ಇದು ಕಮಿಟ್ ಆಗಿಬಿಟ್ಟಿವಿ ನಾವು. ಅದು ಏನು ಜಾತ್ರೆ ಇರಲಿ ಜಪ್ಪು ಇರಲಿ ದೊಡ್ಡದು ಏನೇ ಇರಲಿ ಅದು ನಾವು ಇಷ್ಟು ಎವರೇಜ್ ಇವತ್ತು ಬಂದಿಲ್ಲ ಹೂವು ಅಂದ್ರೂ 2 kg ಹಾಕಿರಿ ಸಮಾಧಾನ ಇರ್ತಾರೆ ಅವ್ರು ಹಂಗೆ ನಡೀತಿರ್ತೈತಿ ರೀ ಒಟ್ಟು. ಹಂಗಾಗಿ ಅದ್ರ ಕಡೆಯಿಂದ ನಿರೀಕ್ಷೆ ಇಟ್ಕೊಳಲ್ಲ ಸರ್, ಬಟ್ ಮಾರ್ಕೆಟ್ಗೆ ಆಕಾರನೇ ಇರ್ತಾರೆ, ಬೇರೆ ಬೆಳಿತಾರೆ. ಅಂದ್ರೆ ಡೈಲಿ ಮಾರ್ಕೆಟ್ಗೆ ನೀವು ಜಾಸ್ತಿ ಕಮಿಟ್ ಆಗಿರ್ತೀರಿ? ಇಲ್ಲ ಸರ್, ಡೈಲಿ ಮಾರ್ಕೆಟಿಗೆ ಕಮಿಟ್ ಆಗಲ್ಲ ಸರ್, ನಾವು ಡೈರೆಕ್ಟ್ ಅಂಗಡಿಗೆ ಹಾಕ್ಬಿಡ್ತೀವಿ. ಅಲ್ಲದೆ ಅಂಗಡಿಗೆ ದಿನ ಅಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡುವಂಥವರು ಹೂ ಮಾರಾಟಗಾರರಿಗೆ ನೀವು ಹೆಚ್ಚು ಕಮಿಟ್ ಆಗೋದು? ಹೌದು. ಜಾತ್ರೆ ದೇವಸ್ಥಾನ ಕೇಂದ್ರಗಳು ಇಂಥಲ್ಲಿಗೆ ನೀವು ಜಾಸ್ತಿ ಹೋಗಲ್ಲ? ಇಲ್ಲ ಸರ್. ಹಾಂ ಹಾಂ, ಇವ ಹೂವಿನ ಅಂಗಡಿಯವ್ರಿಗೆ ಸಿಕ್ಬಿಟ್ಟಿರ್ತಾರೆ, ಊರಿಗೆ ಕೊಟ್ಬಿಟ್ಟಿರ್ತಾರೆ ಅವನು. ಓ, ಇಲ್ಲಿಂದ ಅಲ್ಲಿಗೆ ತೊಗೊಳೋದು ಈ ಥರದಾಗ್ತದೆ. ಜೊತೆಗೆ ಈಗ ನಿಮ್ಮ ಮನೆಯೊಳಗಡೆ ಎಲ್ಲರೂ ಕೆಲಸ ಮಾಡ್ತೀರಿ, ಈ ಕೆಲಸಗಳನ್ನು ಯಾರ್ಯಾರು ಏನೇನು ಹಂಚ್ಕೊಳ್ತೀರಿ? ಹೆಣ್ಮಕ್ಳು ಏನು ಕೆಲಸ ಮಾಡ್ತಾರೆ, ಗಂಡ್ಮಕ್ಳು ಏನೇನು ಕೆಲಸ ಮಾಡ್ತಾರೆ? ಹಂಗೇನು ಭೇದ ಭಾವ ಇಲ್ಲ ಸರ್, ಇದ್ರೆ ಉಡಿ ಕಟ್ಗೆ ಮಾಡ್ತೀವಿ ಸರ್, ಅಷ್ಟು ನಿಂತು ಅಂಜಲ್ಲಿ ಯಾರಕ್ಕೆ ಹೋಗಿ. ಫಸ್ಟ್ಗೆ ಗಿಲಾಡಿ ಹೂವು ಹರಿತೀವಿ ಸರ್, ಕಂಪ್ನಿಗೆ ಹರಿಬೇಕು ಅವನ, ಬಿಸಿಲಾಗಿಂದ ಮೆತ್ತಗಾಗಿ ಬಿಡ್ತವೆ. ಹೌದಾ? ಆಮೇಲೆ ಸುಗಂಧ ರಾಜ ಹರಿತೀವಿ. ಒಂದಿನ ಮುಂಚೆ ಚೆಂಡು ಹರ್ಕೊಂಬಂದು ಇಟ್ಕೊಂಬಿಟ್ಟಿರ್ತೀವಿ ಸರ್ ಮಧ್ಯಾಹ್ನ, ಅವ್ನ ಬೆಳಗ್ಗೆ ಬಸ್ಸಿಗೆ ಹಾಕ್ಬಿಡ್ತೀವಿ. ಮತ್ತು ಆಮೇಲೆ ಕನಕಾಂಬ್ರ ಇರ್ತೀವಿ ಸರ್. 11-12 ಗಂಟೆಗೆ ಲೇಬರ್ನ ಒಂದು ಇಬ್ಬರು ಕರ್ಕೊಂಬಂದ್ರ 10 ಗಂಟೆಗೆ ಏನೇ ಇರಲಿ ಸರ್ ಹೊಲದಾಗ ಕ್ಲೋಸ್ ಕೆಲಸ. ಮಧ್ಯಾಹ್ನ ಮೇಲೆ ನೀರು ಕಟ್ಟೋದು, ಇವ ಮಾಮೂಲಿ ಸಣ್ಣ ಪುಟ್ಟ ಕೆಲಸ ಅಷ್ಟೇ ಸರ್. ಈಗ ನಿಮ್ಮ ಕುಟುಂಬದಲ್ಲಿ ಹೂವಿನ ಕೃಷಿ ಮಾಡಿದಾಗಲಿಂದ ಒಂದು ಆರ್ಥಿಕವಾಗಿ ಸುಧಾರಣೆ ಆಗಿದೆ ಅನ್ನೋದನ್ನು ಹೇಳಿದ್ರಿ, ಮತ್ತು ಏನೆಲ್ಲ ಸುಧಾರಣೆಗಳಾಗಿದ್ದು? ಈಗ ನಿಮ್ಮ ಕುಟುಂಬದ ಇತರ ಬೇರೆ ಬೇರೆ ಸದಸ್ಯರು ವಿದ್ಯಾಭ್ಯಾಸ ಮಾಡೋದಾಗಿರ್ಬೋದು, ಇನ್ನೇನೋ ಕನಸುಗಳನ್ನು ಕಂಡುಕೊಂಡಿರ್ತಾರೆ, ಅವುಗಳಿಗೆಲ್ಲ ಯಾವ ರೀತಿ ತೋರಿಸ್ಕೊಂಡಿದ್ದೀರಿ? ಕೆಲವೊಂದು ವಿವಾಹನ ಇದ್ರಾಗ ಮಾಡೀವ್ರಿ. ಹ್ಞೂ, ನಮ್ಮ ಸಿಸ್ಟರ್ದಾಯ್ತು, ನಮ್ಮ ಚಿಕ್ಕಮ್ಮದಾಯ್ತು, ಮದುವೆಗಳೆಲ್ಲ ಮಾಡಿದ್ರಿ. ಒಂದು 10-7 ಲಕ್ಷ ಸಾಲ ಇತ್ತು. ಹ್ಞೂ, ಅದನ್ನು ಹರ್ಕಂದ್ವಿ ನಾವು ಶ್ರೀಮಂತರು, ಈಗೇನು ಗಳಿಸಿಲ್ಲ ರೀ ರೊಕ್ಕನ, ಮನೆಗೆ ಒಂದು ಹಾಕ್ಸ್ಬೇಕು ಅದೊಂದು ಕನಸು ರೀ. ಹ್ಞೂ, ರೊಕ್ಕ ಅಂತ ಗಳಿಸಿಲ್ಲ ಈಗ ಮತ್ತೆ. ಹ್ಞೂ, ಒಟ್ಟು ಒಂದು ಲೆವೆಲಿಗೆ ನಡ್ಕೊಂಡು ಹೊಂಟೈತಿ, ಇನ್ನೊಬ್ರನ್ನ ಕೇಳಿಲ್ಲ, ಕೊಡೋಷ್ಟಂತೂ ಬೆಳೆದಿಲ್ಲ, ಬಟ್ ಒಂದು ಲಿಮಿಟ್ಗೆ ಇದೀವಿ ಸರ್. ಓ, ಮನೆ ಒಂದು ಹಾಕ್ಸ್ಕೊಂಬಿಟ್ರೆ ನಮ್ದು ಈ ಕನಸು ಈಡೇರ್ತೈತಿ ಸರ್. ಹ್ಞೂ, ಈಗ ಆರಾಮದೀವಿ ಸರ್, ಈಗ ಅದರಲ್ಲಿದ್ದ ಒಂದು 4 ತುತ್ತು ಊಟ ಮಾಡಕತ್ತೀವಿ ಸರ್. ನಿಮ್ಮ ಈ ಹೂವಿನ ಕೃಷಿಯನ್ನು ನೋಡಿ ಯಾರಾದರೂ ಪ್ರೇರಣೆಯಾಗಿ ನಾನು ಇದು ಮಾಡಬೇಕು ಅಂತ ಹೇಳಿ ನಿಮ್ಮ ಜೊತೆ ಬಂದು ಏನಾದರೂ ಮಾಹಿತಿ ಪಡ್ಕೊಳ್ಬೇಕು ಅಂದರೆ ನೀವು ಅವ್ರಿಗೆಲ್ಲ ಮಾಹಿತಿ ಮಾಡಿಕೊಡ್ತಿದ್ದೀರ? ಹೌದು ಸರ್, ಅದರ್ ಸರ್. ಚಿಕ್ಕಮಂಗ್ಳೊಳಗೆ ನಮ್ಮ ಫ್ರೆಂಡ್ ಶರಣಪ್ಪ ಒಕ್ಕರ್ ಅಂತಿದ್ದೀನಿ ಸರ್. ಡಿಗ್ರಿ ಮುಗಿದದಣ್ಣ, ಹಿಂಗೆ ಹಿಂಗೆ ಏನು ಮಾಡ್ತೀಯಪ್ಪ ಅಂತ, ಯಾಕೆ ಮಾಡ್ತೀವಿ ಒಬ್ಬರು ಹೊಲ್ದಾಗ ಸಾಲಿ ಕಲ್ತಿದ್ರಿ, ಆರಾಮ ಎಲ್ಲರ ಒಂದು ಫ್ಯಾಕ್ಟ್ರಿ ಇಟ್ಟರೆ ಕೆಲಸಕ್ಕೆ ಹೋಗ್ಬಿಡ. ಇಲ್ಲ ನಾಣ, ನಾನು ಈಗ ಸದ್ಯ ಏನು ಕೆಲಸ ಎಲ್ಲಿ ಸಿಗ್ತಾ ಇಲ್ಲ, 2014 ಇರ್ಬೇಕು ಸರ್ ಅದು, ಸಿಗ್ತಾ ಇಲ್ಲ ಅಣ್ಣ ಹಿಂಗೆ ಹಿಂಗೆ ಬಾಗರ ಅಂತ ಕರ್ಕೊಂಡೋಗಿ ಅವ್ರನ್ನ ಧಾರವಾಡ ಕರ್ಕೊಂಡೋಗಿ ಹೂವಿನ ಹಾಕಿ ತೊಗೊಂಬಂದು ಅತ್ತಗೆ ಎಲ್ಲ ಅಪ್ಪ ಹಚ್ಕಾಯ್ ಬಿಟ್ಟಿನಿ ಸರ. ನಾನು ಹಚ್ಚಿಂದ ಸರ, ಅವನು ಸ್ವಂತ ಬೋರ್ ಹಾಕ್ಸಿಂದ, ಸ್ವಂತ ಸ್ವಲ್ಪ ಮನೆಯೆಲ್ಲ ಮುಂದೆ ಡೆವಲಪ್ ಇದ್ದಿಲ್ಲ, ಮಾಡ್ಕೊಂಡು ಎಲ್ಲ ತಗೊಂಡೆಲ್ಲ ಆರಾಮ ಅದ ಸರ್. ಈಗ ಅವನು ಡೈಲಿ ಅವನು 1,500 ಅಂತ ಮಿನಿಮಮ್ ಎವರೇಜ್ ದುಡಿತಾನೆ ರೀ, ತಿಂಗಳ 30-35-40 ಸಾವಿರ ದುಡಿತಾನೆ ರೀ. ದುಡಿತಾರೆ. ಇದು ಹೂವಿನ ಕೃಷಿ ಒಂದಿಷ್ಟು ಆರ್ಥಿಕವಾಗಿ ಲಾಭದಾಯಕ. ಹೌದು ಸರ್. ನಿಮಗೆ ಯುವಕರ ಬಗ್ಗೆ ಏನು ಅನಿಸ್ತದೆ? ಇವತ್ತು ಕೃಷಿಯಲ್ಲಿ ಯುವಕರು ಹಿಮ್ಮುಖರಾಗ್ತಾ ಇದ್ದಾರೆ, ಅಂದರೆ ಅದರಿಂದ ಹೊರಗಡೆ ಹೋಗುವಂಥ ಮನಸ್ಥಿತಿಯಲ್ಲಿ ಜಾಸ್ತಿ ಇದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಇದೆ ಈ ಸಮಾಜದೊಳಗಡೆಗೆ. ಹೌದು ಸರ್. ಅದು ನಿಜನಾ? ಹೌದು ಸರ್. ಅದು ಇದು ಲಾಭ ಒಂದಿಲ್ಲಲ್ಲ ಸರ್. ಈಗ ಶೇಂಗಾ ಬೆಳೀತಾರೆ ಸರ್, ಅವಾಗ 31 ಕ್ವಿಂಟಲ್ ಬಿತ್ತಿರ 35-40 ಚೀಲತನ ಬರ್ತದೆ ಸರ್. ಈಗ ಲಾಸ್ಟ್ 20 ನಿಂತ ಸರ್, ಎಲ್ಲಿ ಒಬ್ಬತ್ತು 25 ಚೀಲ ಬೆಳಿತೇನೆ. ಹಿಂಗೆ ಆರ್ಥಿಕವಾಗಿ ಲಾಸ್ ಹಾಕ್ಯಂತ ನೋಕರ ಜನರಿಗೆ ಬಿಡುಗಡೆಯಿಲ್ಲ ಸರ್, ಅದನ್ನು ಬೆಳೆದು ಬಿಟ್ರೆ ಇಲ್ಲಿ ನಮ್ಮ ಕಡೆಗೆ ಏನು ಗೊತ್ತೀರಿ. ಈಗ ಹೊಸ ಹೊಸ ಟೆಕ್ನಿಕ್ ಏನಾರು ಬಂದರೆ ಏನಾರು ಬೆಳಿಬೋದು, ಇಲ್ಲೇ ಕೆಲಸಕ್ಕೆ ಬಂದರೆ ಹೋಗ್ಬೋದು ಯುವಕರೆಲ್ಲ. ಈಗ ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ರೆ ಒಂದಿಷ್ಟು ಮಂದಿ, ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ನಾವಂತೂ ಹೂವು ಬೆಳಿತೀವಿ ಸರ್, ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ನಾನು ಹಾಕಿನಿ ಬಾ ಅಂತಂದು ಇನ್ನೊಬ್ರು ಬೆಸಿ ಹಾಕ್ಬಿಡ್ತಾರೆ, 1-2 ಎಕರೆ ಹಾಕ್ಬಿಡ್ತಾರೆ, ಖರ್ಚಾಗಲ್ಲ ಮೇಮ್. ಓಹೋ, ಖರ್ಚಾಗಲ್ಲ ರೀ. ಹಂಗೇ ಇರ್ತವೆ ಸರ್. ಇದು ತೋಟಗಾರಿಕೆ ವ್ಯಾಪ್ತಿಗೆ ಬರುತ್ತೆ. ಆ ಇಲಾಖೆಯಿಂದ ನಿಮ್ಗೆ ಏನಾದರೂ ಸಹಾಯಧನಗಳು? ಈಗ ಗಿಲಾಡಿ ಅಂತ ಏನಿದೆ ಸಲ, ಇದು 1,000 ಬಂದಿತ್ತು ಸರ್ ಒಮ್ಮೆ. ಈ ಸುಗಂಧ ರಾಜ್ಯ ಅಂತ ಐತಿ, ಇದಕ್ಕೆ ಸಹಾಯಧನ ಹಾಕಿದ್ವಿ, ಒಮ್ಮೆ 25,000 ಬಂದಿತ್ತು. ಮತ್ತೇನು ಪಡ್ಕೊಂಡಿಲ್ಲ ಸರ್, 2 ಸಲ ಅಲ್ಲ. ಬೆಳೆ ನಾಶ ಆದಾಗ ಏನಾದರೂ ಪರಿಹಾರಗಳು ತೊಗೊಂಡ್ರ? ಕೊಟ್ಟಿಲ್ಲರಿ ಸರ್, ನಮ್ಗೆ ಕೇಳಿನ ಕೇಳಿಲ್ಲ, ಬರಲ್ಲ ಅವು ಅಂತೇಳಿ ಕೇಳಿಲ್ಲರಿ. ಬೇರೆ ನೀವು ಕೃಷಿ ಇಲಾಖೆಯಿಂದ ಯಾವ ರೀತಿಯ ಸಹಾಯಧನಗಳನ್ನು ತೊಗೊಳ್ತಾ ಇದ್ದೀರಿ? ಈಗ ಏನಾದರೂ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಕೃಷಿ ಹೊಂಡ ಆಗಿರ್ಬೋದು, ಈ ಥರದ್ದು ಏನಾದರೂ ಪ್ರೋತ್ಸಾಹ ಧನಗಳು ತೊಗೊಂಡು? ಏನು ತೊಗೊಂಡಿಲ್ಲ ಸರ್ ನಾವು, ಇನ್ಮೇಲೆ ನೋಡ್ಬೇಕು ಸರ್. ಕೃಷಿ ಹೊಂಡದ ಅಗತ್ಯ ಇದೆ ಅಂತ ಅನಿಸಿದೆಯಾ ನಿಮಗೆ? ಕೃಷಿ ಹೊಂಡ ನಮ್ಗೇನು ಆಗತ್ತೆ ಇಲ್ಲ ಸರ್, ನೀರು ಚೆನ್ನಾಗೈತೆ ರೀ ಬೋರ್ವೆಲ್. ಅದೊಂದು ಸರ, ಈಗ ನೋಡ್ರಿ ಈಗ ಬ್ಯಾಸಿಗೆ ಸರ, ಈಗ ಕಾಲ ಹೆಂಗಾಯ್ತು ಅಂದ್ರೆ 3 ವರ್ಷ ಆತ್ರಿ, ಇದು ಬ್ಯಾಸಿಗೆ ಒಂದು 2 ತಿಂಗಳು 3 ತಿಂಗಳು ಹೋಯ್ತಂದ್ರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಡ್ತವೆ. ಮಳೆ ಮತ್ತೆ ಜನವರಿ ಫೆಬ್ರವರಿ ತನಕ ಮಳೆಗಾಲ ಹೋಗಲ್ರಿ ಅವು. ಹಂಗಾಗಿ ಕೃಷಿ ಹೊಂಡದ್ದೇನು ಈ ಸದ್ಯ ಇವಾಗಿನ ಮಟ್ಟಿಗೆ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಸರ್. ಅಂದ್ರೆ ನಿಮ್ಮ ಭಾಗದಲ್ಲಿ ಮಳೆ ಪ್ರಮಾಣ ಚೆನ್ನಾಗಿದೆಯಾ? ಚೆನ್ನಾಗೈತೆ ಸರ್. ಇತ್ತೀಚೆಗೆನ ಅಥವಾ ಯಾವಾಗಲೂ ಚೆನ್ನಾಗಿದೆ? ಇತ್ತೀಚೆಗೆ ಚೆನ್ನಾಗಿದೆ ಸರ್, ಒಂದು 3-4 ವರ್ಷ. ಹಾಂ ಹಾಂ. ಮೊದಲೆಲ್ಲ ಕಷ್ಟ? ಕಷ್ಟ, ಮಳೆ ಪ್ರಮಾಣ ಕಡಿಮೆ. ಹಾಂ, ಹೊಲದಾಗೆಲ್ಲ ಕುಡಿಯಕ್ಕೆ ನೀರಿದ್ದಿಲ್ಲ ಸರ್ ನಮ್ಗೆ. ಓಹೋಹೋ. ಕರೆಂಟ್ ಬಂದಾಗ ಕುಡಿಬೇಕು. ಹ್ಞೂ ಹ್ಞೂ. ಒಳ್ಳೆಯದು ಬಸವರಾಜ ಕರಡಿ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ವಿಶೇಷವಾಗಿ ಹೂವು ಕೃಷಿ ಮಾಡೋದ್ರಿಂದ ನಮ್ಮ ಕುಟುಂಬ ಆರ್ಥಿಕವಾಗಿ ಸದೃಢವಾಗಿದೆ. ಇದನ್ನು ನಮ್ಮ ಯುವಕರು ಅನುಸರಿಸಬೇಕು ಅಂತಲೂ ತಾವು ಹೇಳ್ತಾ ಇದ್ರಿ. ಯುವ ಕೃಷಿಕರಲ್ಲಿ ಈ ಥರದ ಒಂದು ಉತ್ಸಾಹ ಬೆಳೀಲಿ ಅಂತ ಆಶಿಸ್ತಾ, ನಿಮ್ಮನ್ನು ಅವರು ಅನುಸರಿಸಲಿ ಅಂತ ಆಶಿಸ್ತಾ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಹೂವಿನ ಕೃಷಿ ಅನುಭವ ಕುರಿತು ಶ್ರೀ ಬಸವರಾಜ ಕರಡಿ ಅವರೊಂದಿಗೆ ಸಂದರ್ಶನ ಕೇಳಿದ್ದೀರಿ. ಸಂದರ್ಶನದ ಸಂದರ್ಶಕರು ಸೋಮೇಶ್ ಉಪ್ಪಾರ್. ರೈತ ಬಾಂಧವರೇ, ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳಿ ಬರೋಣ. ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುಕ್ತಿನಂಥ ಕಾಳ. ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ, ಹೊರಗಿಂದ ಬಂದರು ನಂಬಿ ನಮ್ಮ ಜಲನೆಲ. ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ಬೆಳೆಯುತ್ತಿದೆ ಬದುಕಿಸಿದೆ ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ, ನಮ್ಮನು ಇದು ಎಂಥ ಮೇಳ. ಆಫ್ರಿಕಾ ಖಂಡದಿಂದ ಬಂದಿರುವ ಜೋಳ ನೀಡುತ್ತಿದೆ ನಮಗೆಲ್ಲ ಮುದ್ದಿನಂಥ ಕಾಳ, ನೀಡುತ್ತಿದೆ ನಮಗೆಲ್ಲ ಮುದ್ದಿನಂಥ ಕಾಳ. ಬದುಕಿಸಿದೆ ನಮ್ಮ

ಅಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಕಪ್ಪನೆ ಮುತ್ತುಗಳು ಕಪ್ಪನೆ ಮುತ್ತುಗಳು ಈ ಸಜ್ಜೆಯ ಕಾಳುಗಳು ಈ ಸಜ್ಜೆಯ ಕಾಳುಗಳು ಬೆಳೀತಾ